ಅನ್ನ ನಾವು ಬೆಳಗ್ಗೆ ನೋಡಿದೆ. ಅಗಮ್ಯವಾದ ಜ್ಞಾನದ ಮಸಿವು, ಅದಕ್ಕೋಸ್ಕರ 7 ವರ್ಷದ ಹುಡುಗ ತನ್ನ ಏಕಮಾತ್ರ ಬಂಧುವಾದ ತಾಯಿಯನ್ನು ತೊರೆದು ಗುರುಕುಲಕ್ಕೆ ಬಂದು ಸೇರಿದ. ಗುರುಕುಲಕ್ಕೆ ಬಂದು ಸೇರಿದರೆ ಗುರುಗಳು ಗುರುಕುಲದಲ್ಲಿ ಸೇರಿಸಿಕೊಂಡ್ರು, ಈ ಉಪನಯನ ಮಾಡಿ ಹಸುಗಳನ್ನು ಕಾಯುವಂತೆ ಕಳಿಸಿಕೊಂಡರು. ಕಾಡು ಕಾಡುಗಳಲ್ಲಿ ಅಂಡಲೆದ ಗಣಗಳ ಜೊತೆಗೆ ಮನುಷ್ಯರ ಸಹವಾಸ ಇಲ್ಲದೆ ಅದನ್ನು ಅವನು ಸಾಮಾನ್ಯ ಒಂದು ಕನಿಷ್ಠ ಒಂದು 3-4 ವರ್ಷ ಅಥವಾ ಎಷ್ಟು ವರ್ಷ ಅಂತ ಬಹು ವರ್ಷಗಳ ಉಪವಾಸ ಅಂತ ಹೇಳ್ತಾರೆ. ಸಹ ವರ್ಷಗಳ ಉಪವಾಸ ಅಂತ ತುಂಬಾ ವರ್ಷಗಳ ಕಾಲ ಮನುಷ್ಯರ ಒಡನಾಟವೇ ಇಲ್ಲ. ಅವನು ಒಬ್ಬನೇ ಒಬ್ಬ ಕಾಡಿನಲ್ಲಿರ್ತಕ್ಕಂತಹ ಪ್ರಾಣಿಗಳು ಮರಗಳು ಮತ್ತು ಅವನು ಸಾಕುವಂತಹ ದನಗಳು ಬಿಟ್ಟರೆ ಬೇರೆ ಯಾರ ಸಹವಾಸವೂ ಇಲ್ಲ. ಅದನ್ನು ಅಷ್ಟು ಶ್ರದ್ಧೆಯಿಂದ ಆ ಗೋವುಗಳನ್ನು ಸಾಕಿದೆ. ಬಹಳ ವರ್ಷಗಳಾದಾಗ 400 ಇದ್ದವು, 1000 ಗೋವುಗಳು ಕರು ಹಾಕಿದವು. ಕರು ಹಾಕಿದ್ದನ್ನು ಸೇರಿಸಿ ಸೇರಿಸಿ ಅವನು ಬೆಳೆಸಿದ, ಭಾರತನ ಅವನೇ ಮಾಡಿದ. ಇಷ್ಟು ಕಷ್ಟಪಟ್ಟಿದ್ದಾನೆ, ಎಲ್ಲ ಜ್ಞಾನದ ಸಿಗಿ ಅವಾಗಲೇ ತಾಹ ಯದಾ ಸಹಸ್ರ ಸಂಪೇಯವು, ಅವು 300-400 ಇದ್ದವು, 1000 ಸಂಖ್ಯೆಯಲ್ಲಿ ಪೂರ್ತಿಯಾದಾಗ ಅಥಹೈನ ವೃಷಭೋಗ್ರಿವಾದ ಸತ್ಯ ಕಾಮಾಯಿತಿ. ಆಗ ಆ ಒಂದು ಆಶ್ಚರ್ಯ ಅಂತಂದ್ರೆ ಅಲ್ಲಿ ಇದ್ದಂತಹ ಹಸುಗಳಲ್ಲಿ ಒಂದು ಹಸು ಮಕ್ಕಳು ಅಭಿವಾದ ಇರೋದು ವಿಶೇಷ. ಮತ್ತೆ ನಿನ್ನೆ ನಾನು ಒಂದು ಸಂಗತಿ ಹೇಳಿದ್ದೇನೆ, ಅಭಿವಾದ ಅಂತಂದ್ರೆ ಇನ್ನೊಬ್ಬರು ದೊಡ್ಡವರ ಹತ್ರ ಚಿಕ್ಕವರು ಮಾತಾಡುವಾಗ ಅಭಿವಾದ, ಇಲ್ಲಿ ಈ ಖಂಡದಲ್ಲಿ ಉದ್ದಕ್ಕೆ ಚಿಕ್ಕವರು ದೊಡ್ಡವರ ಹತ್ರ ಮಾತಾಡೋದು ಅಭಿವಾದ ಅಂತ ಬರುತ್ತೆ. ಅದು ಇದು ದಿನದ ದೂರದಲ್ಲಿ ಒಬ್ಬರನ್ನ ಪ್ರೀತಿಯಿಂದ ಕೂಗಿ ಕರೆಯುವುದು ಅನ್ನೋ ಅರ್ಥದಲ್ಲಿ ಅಭಿವಾದ. ಇನ್ನೊಂದು ವಿಶಿಷ್ಟ ಅರ್ಥ, ಒಂದರ್ಥ ಅಭಿವಾದನ ಪೂರ್ವಕವಾಗಿ ಗೌರವಪೂರ್ವಕವಾಗಿ ಮಾತಾಡುವಾಗ, ಇನ್ನೊಂದು ಪ್ರೀತಿಪೂರ್ವಕವಾಗಿ ಕೂಗಿ ಕರೆದು ದೂರದಲ್ಲಿ ಕೂಗಿ ಕರೆದು ಎಚ್ಚರಿಸುವುದಕ್ಕೋಸ್ಕರ ಕರೆಯುವಾಗ ಅದರ ಅಭಿವಾದ. ಆ ಎತ್ತುಗಳಲ್ಲಿ ಅಲ್ಲಿ ಹಸುಗಳು ಸೇರಿದ ಎತ್ತುಗಳು ಇದ್ದವು, ದನಗಳು ಇದ್ದವು. ಒಂದು ಅಸಹೈನ ವೃಷಭ ಅಭಿವಾದ, ಒಂದು ಎತ್ತು ಎದುರುಬಂದ ನಿಂತಿದ್ದಂತೆ ಕೂಡಿ ನಿಂತು ಎದುರು ಬಹಳ ಹತ್ತಿರ ಅಲ್ಲ, ಎದುರಿದೆ ಅದು ದೂರದಲ್ಲೇ ಗಟ್ಟಿಯಾಗಿ ಅಭಿವಾದ ಗಟ್ಟಿಯಾಗಿ ಕೂಗಿ ಹೇಳಿದಂತೆ ಸತ್ಯಕಾಮಿದೆ. ಅದನ್ನ ಸ್ವರದಲ್ಲಿ ಅವರು ಕರೆಯುವಾಗ ದೂರದಲ್ಲಿ ಕರೆಯುವಾಗ ನಾವು ಸ್ವಲ್ಪ ಮಾತನ್ನು ಹೇಳಿದ್ದೇವೆ. ಹಾಗೆ ಸತ್ಯಕಾಮಿದೆ ಹೀಗೆ ಇದೆ ವೇದದಲ್ಲಿ, ಅದನ್ನು 3 ಮಾತ್ರೆಯಲ್ಲಿದೆ ಅದು ಸತ್ಯಕಾಮಿದೆ. ಅದನ್ನ ಗಟ್ಟಿಯಾಗಿ ಕೂಗಿ ಕರೀತಂತೆ ಸತ್ಯಕಾಮ. ಇಷ್ಟವರೆಗೆ ಯಾರು ಮನುಷ್ಯರು ನನ್ನನ್ನು ಕೂಗಿ ಕರೆದದ್ದಿಲ್ಲ, ಮನುಷ್ಯರನ್ನು ಕಂಡದ್ದಿಲ್ಲ. ನಾನು ಆಶ್ರಮದಿಂದ ಸುಮಾರು 3-4 ದಿವಸಗಳು ನಡೆ ಇರುವಷ್ಟು ದೂರದಲ್ಲಿದ್ದಾನೆ. ಕೆಲವು ಮೈ ಒಂದು 8 ಮೈಲಿ ದೂರ ಆದರೂ ಕನಿಷ್ಠ ಇದ್ದಾನೆ, ಯಾಕೆಂದ್ರೆ ಮರಳಿ ಬರಲಿಕ್ಕೆ ಅವನಿಗೆ 4 ದಿವಸ ಹಿಡಿಯುತ್ತೆ ಆಶ್ರಮ. ಬೆಳಗಿನ ಸಂಜೆ ತನಕ ನಡ್ಕೊಂಡು ಹೋಗಿ ಆಶ್ರಮ ಕಟ್ಟಿಕೊಂಡು ಹೋದ್ರೆ ಮರಳಿ ಬರಲಿಕ್ಕೆ 4 ದಿವಸ ಹಿಡಿಯುತ್ತೆ. 3-4 ದಿವಸದ ದೂರ ಸುಮಾರು 20 ಮೈಲಿ ಇರುವ ಯಾರು ಮನುಷ್ಯ ಸಂಚಾರ ಇಲ್ಲದ ಜಾಗದಲ್ಲಿ ಕಾಡು ಪ್ರಾಣಿಗಳ ನಡುವೆ ಒಬ್ಬ ಹುಡುಗ ಬದುಕಿದ್ದಾನೆ, ಯಾವ ಧೈರ್ಯ? ಅದು ಧ್ರುವ ಕಾಡಿನಲ್ಲಿ ತಪಸ್ಸು ಮಾಡುವಾಗ ಅವನು 5 ವರ್ಷದ ಹುಡುಗ, ಕಾಡಿನಲ್ಲಿ ಭಯಂಕರವಾದ ಪ್ರಾಣಿಗಳು ಎದುರು ಬಂದಾಗ ಅವನು ಹೆದರ್ಕೊಳ್ಳದೆ ಕೂತಾಗ ಧೈರ್ಯ ಏನಂದ್ರೆ ದೇವರು ರಕ್ಷಿಸ್ತಾನೆ ಅಂತ. ಇವ್ರು ಏನ್ ಧೈರ್ಯ ಅಂದ್ರೆ ಹುಡುಗಳು ನನ್ನನ್ನ ಕಾಡಿನಲ್ಲಿ ದನಗಳನ್ನು ಕಾಯುತ್ತ ಹೇಳಿದ ಮೇಲೆ ನನಗೆ ಏನು ಆಪತ್ತಾಗದಂತೆ ರಕ್ಷಿಸುವ ಹೊಣೆ ಹುಡುಗಳು ಅವರ ರಕ್ಷೆ ಇದೆ. ಈ ನಿಷ್ಠೆ ಇದು ಇದು ಒಂದು ಅನನ್ಯವಾದ ಗುರು ನಿಷ್ಠೆ. ಗುರುಗಳು ಏನೇ ಹೇಳಿದ್ರು ಮಾಡಬೇಕು ಅನ್ನುವಂತಹ ಒಂದು ಭಾವನೆ ಇದ್ದ. ಅಂದ್ರೆ ಗುರುಗಳು ಅಂತ ಹೇಳಿದ್ರು ಜ್ಞಾನಿಗಳಾದ ಗುರುಗಳು ಅವರು ಏನು ಪರೀಕ್ಷೆಗೋಸ್ಕರ ಏನು ಹೇಳ್ತಾರೆ ಅದನ್ನು ಮಾಡಬೇಕು. ಇಂಥ ತುಂಬಾ ಕಥೆಗಳು ಇತ್ತೀಚೆಗೆ ನಡೆದಂತೂ ಸ್ವಾಮಿ ರಾಮನವರು ಒಂದು ಕಥೆ ಹೇಳಿದ್ದಾರೆ. ಅವರು ಹಿಮಾಲಯದಲ್ಲಿ ತಪಸ್ಸು ಮಾಡ್ತಾ ಇದ್ರು ನಮ್ಮ ಗುರುಗಳು, ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ನಾನು ಹೆಚ್ಚು ಹೇಳಿದ್ದೆ ನನ್ನಲ್ಲೇ ಏನು ಮಾಡಬೇಕು ದೇವಾಲಯ ಇದೆ. ಆ ದೇವಾಲಯದಲ್ಲಿ ಮಳೆಗಾಲದಲ್ಲಿ ದೇವಾಲಯದ ಪೌಳಿ ತನಕ ಬರುತ್ತೆ ನದಿ ಪ್ರವಾಹ. ಹಾಗೆ ಮಳೆಗಾಲದಲ್ಲಿ ಕೊಚ್ಚಿಕೊಂಡು ಹೋಗುವ ನದಿ ಪ್ರವಾಹದಲ್ಲಿ ಸ್ವಾಮಿ ರಾಮಂದ್ರ ಮತ್ತವರ ಜೊತೆಗೆ ಎಲ್ಲ ಶಿಷ್ಯರು ಕರ್ಕೊಂಡು ಇವರಿಗೆ ನಾನು ಅಧ್ಯಾತ್ಮದ ರಹಸ್ಯವನ್ನು ಹೇಳಿಕೊಡ್ಬೇಕಾಗಿದ್ದರೆ ಮೊದಲು ಪರೀಕ್ಷೆ ಮಾಡುವುದು ಏನು, ಈ ನೀರಿನಲ್ಲಿ ಈಜು ಆಚೆ ಹೋಗುದು ಯಾರು ಉದ್ರೆ ಅವರಿಗೆ ಎಲ್ಲ ಸುಮ್ಮನೆ ಎಂತ ನೀರಿನಲ್ಲಿ ಈಜಿನ ಖ್ಯಾತಿಯನ್ನ ಉಳ್ಕೊಳ್ಳದೆ ಮತ್ತೆ ಉಪದೇಶ ಮಾಡಬೇಕು. ಇದಕ್ಕೆ ಹಾನಿದ ಮೇಲೆ ಬರುವ ಹಾಗಿಲ್ಲ, ಬೇಡ ಅಂತ ಯಾರು ಹೋಗುದಿಲ್ಲ. ಸ್ವಾಮಿ ರಾಮ ಯೋಚನೆ ಮಾಡಿದರು ಯಾವಾಗ ಗುರುಗಳ ಈಜಬೇಕು ಅಂತ ಹೇಳಿದ್ರು, ನಾನು ಹಾರಿದ ರಕ್ಷಣೆ ಮಾಡಲೇಬೇಕು ಅಂತ ಹಾರಿದ್ರು. ಹಾಗೆ ಅವ್ರು ಹೇಳ್ತಾರೆ ಅದು ಈಜಲಿಕ್ಕೆ ಸಾಧ್ಯ ಇರದಷ್ಟು ವೇಗವಾಗಿ ಹರಿಯುತ್ತಿತ್ತು ನೀರು, ಕೊಚ್ಚಿಕೊಂಡು ಹೋಗ್ತಿತ್ತು. ಆದ್ರೆ ನನಗೆ ಏನು ಆಗ್ಲಿಲ್ಲ, ಯಾರೋ ಹೊಟ್ಟೆಯಡಿಯಲ್ಲಿ ಕಿಡ್ಕೊಂಡು ಆಚೆ ದಾಟಿಸಿ ದಡ ಹಾಯಿಸಿದ ಹಾಗೆ ನಾನು ಈಜ್ಕೊಂಡು ಬಂದ್ಬಿಟ್ಟೆ. ನಿನಗೆ ಅಧ್ಯಾತ್ಮ ಸಾಧನೆ ಮಾಡುವ ಯೋಗ್ಯತೆ ಇದೆ. ಹೀಗೆ ಅಸಾಧ್ಯವಾದ ಹೇಳುತ್ತಾರೆ. ಹೇಳಿದಾಗ ನಾವು ಏನ್ ಯೋಚನೆ ಮಾಡ್ತೇವೆ, ಅಯ್ಯೋ ನೀವು ವೇದಾಂತ ಅಷ್ಟೇ ನಾವು ಬದುಕೋದು ಮುಖ್ಯ, ನೀರು ಯಾರು ಇದ್ರೆ ಯಾರು ಬದುಕೋದೇ ಬದುಕಿದ್ರೆ ವೇದಾಂತ ಅಂತ ಬಿಟ್ಬಿಟ್ರೆ ಹೋಯ್ತು. ಹಾರ್ಲಿಕ್ಕೆ ಹೇಳಿದ ಮೇಲೆ ರಕ್ಷಣೆ ಮಾಡುವ ಮನೆ ಅವರದ್ದು ಏನು ಬೇಕಾದಾಗಲಿ ಅಂತ ಹಾರಿದವರು ಎಂದರು ಉಪದೇಶ ಪಡೆದರು. ರಾಮಕೃಷ್ಣ ಪರಮಹಂಸರ ಜೀವನದಲ್ಲಿ ಅವರಿಗೆ ಈ ನಿಷ್ಠೆ ಇತ್ತು. ರಾಮಕೃಷ್ಣ ಪರಮಹಂಸರಿಗೆ ಅವರು ವೈಷ್ಣವಿ ಬ್ರಾಹ್ಮಣಿ ಅವರು ವೈಷ್ಣವ ಸಂಪ್ರದಾಯವನ್ನ ವಿಷ್ಣು ಉಪಾಸನೆಯನ್ನ ಒಬ್ಬ ವೈಷ್ಣವ ಯೋಗಿನಿ ಅಂತ ಕಲಿತದ್ದು. ಹಾಗೆ ಯಾವುದೋ ಯೋಗಿಗಳ ಅಭ್ಯಾಸ ಮಾಡುವಾಗ ಒಂದು ಪರೀಕ್ಷೆ ನಡೆದಂತ ಅವರು ಹೇಳಿಕೊಟ್ಟಾರೆ. ಒಂದು ತಂದೆ ಗುರುಗಳು ಕಾರಿದ್ರು ಕಾರಿದ್ದನ್ನು ಕುಡಿಯದನ್ನು ಯಾಕೆ ಕುಡಿಯಂತೇಳಿದ್ರೆ ಏನೋ ಅವ್ರಿಗೆ ಉದ್ದೇಶ ಇರಬೇಕು, ಏನ್ ಬೇಕಾದ್ರೆ ಅವ್ರು ಹೇಳ್ತಾರೆ ಕುಡಿದ್ರೆ ಅದು ಒಬ್ಬ ಕಾರಿದ್ದಾದ್ರೆ ಅದು ಅಸಹ್ಯವಾಗಿರ್ತದೆ, ವಾಸನೆ ಕೊಡುತ್ತದೆ, ಅದು ಕಾರಿದ್ದ ಹಾಗೆ ಕೆಲವರಿಂದ ಕುಡಿದ ಮೇಲೆ ನಿನಗೆ ಉಪದೇಶ ಕೊಡ್ತೇನೆ. ಹಾಗೆ ಸತ್ಯಕಾಮನಿಗೆ ಯಾವಾಗ ಹಸುಗಳನ್ನು ಹಿಡ್ಕೊಂಡು ಹೋಗಿ ಕಾಡಿನಲ್ಲಿ ಬಿಡು ಸಾಕು ಅಂತ ಹೇಳಿದ್ರು, ರಕ್ಷಣೆ ಮಾಡ್ತಾರೆ ಅದು ಗುರುಗಳು ಅನ್ನುವ ಧೈರ್ಯದಿಂದ ವರ್ಷಗಳ ಕಾಲ ಕಾಡಿನಲ್ಲಿ ಒಬ್ಬರೇ ಹುಡುಗ ಈ 1,000 ಹಸುಗಳಾಗಿದ್ದ 1,000 ಹಸುಗಳಾಗಿ ಇನ್ನು ಗುರುಕುಲಕ್ಕೆ ಮರಳಬೇಕು. ಅವ್ರು ಇನ್ನೂ ಲೆಕ್ಕ ಮಾಡಲಿಲ್ಲ, ಮಕ್ಕಳು ಹಂಗೆ ಇತ್ತು. ಯಾಕೆಂದ್ರೆ ಗುರುಕುಲಕ್ಕೆ ಹೋಗ್ಬೇಕು ಎಷ್ಟಾಯ್ತು ಎಷ್ಟು ಪರವಾಯಿತು ಎಷ್ಟು ಲೆಕ್ಕ ಹಾಕಿ 1,000 ಅಂತ ಲೆಕ್ಕ ಮಾಡಿಲ್ಲ. ಆಗ ಇವನ ತನ್ಮಯತೆ ಗುರು ಶುಶ್ರೂಷೆಯ ತನ್ಮಯತೆ ಅಂತ ಕಂಡು ಒಂದು ಗೂಳಿ ಕರೀತಂತೆ. ಗೂಳಿನಲ್ಲಿ ಸತ್ಯಕಾಮ ಇದೆ ಭಗವಾ ಇತಿಹ ಪ್ರತಿ ಶುಶ್ರಾವ ಎಂದು ಸ್ವಾಮಿ ತಂದೆಯು ಅವನಿಗೆ ಯಾವುದೋ ಗುರುಗಳು ಅನುಗ್ರಹ ಮಾಡಿ ಏನೋ ಕವನ ಮಾಡ್ತಾ ಇದ್ದಾರೆ, ವಿಚಿತ್ರ ಅನಿಸಲಿಲ್ಲ. ಗುರುಗಳು ತಪಶಕ್ತಿಯಿಂದ ಆ ವೃಷಭದ ಮೂಲಕ ಮಾತಾಡ್ತಾರೆ ಅವರೆಲ್ಲ ತಿಳ್ಕೊಂಡ. ಅದರಿಂದ ಆಶ್ಚರ್ಯ ಬಂದು ಯಾರು ಚೀಚ ನೋಡಿಲ್ಲ, ನೇರ ಆ ಗುಳಿ ಹತ್ತಿರ ಬಂದಂತೆ ಭಗವ ಇದೀಗ ಪ್ರತಿ ಶಿಶ್ರಾಮ ಏನು ಸ್ವಾಮಿ ಗುಳಿಯಿಂದ ಮಾತು ಮಾಡ್ತಾರೆ. ಈ ಗುಳಿ ಅಂದ್ರೆ ವೃಷಭ ವೃಷಭ ಅಂದ್ರೆ ಯಾರು ಅಂತಂದ್ರೆ ಉಪನಿಷತ್ತು ಹೇಳುವುದಿಲ್ಲ. ಆದ್ರೆ ವೃಷಭ ಅಂದ್ರೆ ವೃಷಭ ಸುತ್ತ ಅಂತ ಬೇಕಾಗಿ ವಯಸ್ಸು ವೃಷಭ ಸಮಾನಾಂ ಸಪತ್ನಾಂ ವಿಶಾಸೆ ಅಂತಾರಂ ಶತ್ರುಣಾಂ ಪ್ರತಿ ವಿರಾಜ ದ್ರೌಪದಿ ಕವಾ ಇದು ದುರ್ಯೋಧನನ್ನು ಕೊಲ್ಲುವಾಗ ಭೀಮಸೇನ ಕಂಡವಂತ. ಇಲ್ಲಿ ವೃಷಭ ಅಂತಂದ್ರೆ ವೃಷಭ ವೃಷಭ ಅದು ವಾಯುದೇವರು. ಹಾಗಾಗಿ ಈ ಗೂಳಿಯ ರೂಪದಲ್ಲಿ ಮಾತನಾಡಿದ್ದು ನಮಗೆ ಹಿಂದೆ ಒಂದು ಲಿಂಕ್ ಬಂದಿದೆ. ಸಂಪರ್ಕ ವಿದ್ಯೆಯಲ್ಲಿ ಪ್ರಾಣದೇವರು ಬಂದಿದ್ದಾರೆ, ಅವರೇ ಇಲ್ಲಿ ವೃಷಭ ಆಗಿ ಬಂದಿದ್ದಾರೆ. ಇವನಿಗೆ ಇದು ಅಂತತಃ ಜ್ಞಾನ ದೃಷ್ಟಿಯಿಂದ ಕ್ರಮೇಣ ಗೊತ್ತಾಗುತ್ತೆ. ಮೊದಲು ಇದು ಯಾವುದೋ ದೇವತಾನುಗ್ರಹ ಗುರುಗಳ ಅನುಗ್ರಹ ಅದು ನಾವು ಆಶ್ಚರ್ಯಗೊಳ್ಳಲಿ. ಜ್ಞಾನಿಗಳಲ್ಲಿ ಯಾವುದೂ ಸಾಧ್ಯ ಅಸಂಭಾವಿತ ಇಲ್ಲ. ಹಾಗಾಗಿ ಏನು ಸ್ವಾಮಿ ಅಪ್ಪಣೆಯಾಗಬೇಕು ಅಂತ ಭಗವಹ ಸ್ವಾಮಿ ಅವನಿ ತನ್ನ ಹತ್ತು ಸಾವಿರ ರೂಪಾಯಿ ಮಾಡಿಕೊಂಡು ನಿಂತು. ಆವಾಗ ಆ ಶಬ್ದ ಹೇಳುತ್ತದೆ, ಪ್ರಾಪ್ತ ಸೌಮ್ಯ ಸಹಸ್ರ ಸ್ಮ ಪ್ರಾಪಯನ ಆಚಾರ್ಯ ಕುಲಂ. ಅಪ್ಪ ನೀನು ಕೂತಿದ್ದೀಯಲ್ಲ, ಒಂದ್ ಸಾವಿರ ಆಗಿಬಿಟ್ಟಿದ್ದೇವೆ, ಒಂದ್ ಸಾವಿರ ಆದ ತಕ್ಷಣ ತರಬೇಕು, ಕರ್ಕೊಂಡು ಬರಬೇಕು ಅಂತ ಲೋಕು. ಒಂದ್ ಸಾವಿರ ಬಂದು ತರ್ತೀನಿ, ನೀವು ಗುರುಗಳ ಹತ್ರ ಹೇಳಿ ಬಂದದ್ದು. ನಾವು ಒಂದ್ ಸಾವಿರ ಆಗಿಬಿಟ್ಟಿದ್ದೇವಪ್ಪ. ಪ್ರಾಪ್ತಾಹ ಸೌಮ್ಯ ಸೌಮ್ಯ ಸಹಸ್ರ ಸ್ಮ ನಾವು ಸಾವಿರದ ಸಂಖ್ಯೆಯನ್ನು ಮುಟ್ಟಿದ್ದೇವೆ. ಪ್ರಾಪಯನ ಆಚಾರ್ಯ ಕುಲಂ, ಇನ್ನು ಗುರುಗಳ ಹತ್ರ ಕರ್ಕೊಂಡು ಹೋಗಿ ನಮ್ಮನ್ನು ಅವರಿಗೆ ಮುಟ್ಟಿಸ್ಬಿಡಪ್ಪ ಅಂತ ಅಷ್ಟು ಹೇಳಿ ಅಷ್ಟೇ ಹೇಳಿಲ್ಲ. ನೀವು ಕರ್ಕೊಂಡು ಹೋಗಿ ಆ ಹರಿದ್ರ ಮಂತ್ರ ನಮ್ಮನ್ನು ಬಿಟ್ಬಿಡು, ಬಿಟ್ಟು ಬಿಟ್ರೆ ನಿನಗೆ ಉಪಕಾರ ಮಾಡ್ತೀನಿ ನಾನು. ಏನು ಬ್ರಹ್ಮಣಶ್ಚತೆ ಬಲಂ ಭವಾಣಿ, ನಾನು ಭಗವಂತನ ಒಂದು ರೂಪದ ಉಪಾಸನೆಯನ್ನು ನನಗೆ ಹೇಳ್ತೇನೆ. ಭವಿತುಮೇ ಭಗವಾನ್ ಇತಿ, ಭಗವಂತನ ಒಂದು ಉಪಾಸನೆಯ ಮುಖವನ್ನು ನಿನಗೆ ಹೇಳಿಕೊಡ್ತೇನೆ. ಅಂದ್ರೆ ಸ್ವತಃ ವಾಯುದೇವರು ವೃಷಭ ರೂಪದಿಂದ ಬಂದು ಹೇಳಿದ ಮಾತು, ನಿನಗೆ ನಾನು ಭಗವಂತನ ಒಂದು ರೂಪವನ್ನ ಹೇಳಿಕೊಡ್ತೇನೆ. ನಾವು ಗುರುಕುಲ ಹೋದರೆ ಗುರುಗಳು ಒಂದು ದಿವಸ ಪಾಠ ಮಾಡಿಲ್ಲ, ಧನಕಾರಿ ಕಳಿಸಿದ್ರು. ಅಲ್ಲಿ ಒಂದೊಂದು ದಿನ ಒಬ್ಬೊಬ್ಬ ದೇವತೆ ಬಂದು ಅಧ್ಯಾತ್ಮದ ರಹಸ್ಯವನ್ನ ಹೇಳಿದ್ರು. ಬ್ರಹ್ಮಣಶ್ಚತೆ ಪಾದಂಬ್ರವಾಣಿ, ಭಗವಂತನ ಒಂದು ಪಾದ ಅಂದ್ರೆ ಇಲ್ಲಿ ಪಾದ ಮತ್ತು ತಲೆ ಎಂದು ಬರುತ್ತೆ. ಪಾದ ಅಂದ್ರೆ ನಾಲ್ಕನೇ ಒಂದು ಅಂತ ಗೊತ್ತಿದೆ, ಪಾದ ಅಂದ್ರೆ ನಾಲ್ಕನೇ ಒಂದು ಅಂಶ. ಭಗವಂತನ ನಾಲ್ಕು ರೂಪಗಳ ಉಪಾಸನೆಯಲ್ಲಿ ಒಂದು ರೂಪದ ಉಪಾಸನೆಯನ್ನು ನಿನಗೆ ಕರೀತೀವಿ. ಚತುರ್ವಿಧವಾದ ಉಪಾಸನೆ, ನಾಲ್ಕು ಪಾದಗಳು ಅಂದ್ರೆ ವಾಸುದೇವ ಸಂಕರ್ಷಣ ಪ್ರತಿಜ್ಞಾನ, ಅದರಲ್ಲಿ ವಾಸುದೇವ ರೂಪದ ಉಪಾಸನೆಯನ್ನು ನಿನಗೆ ಹೇಳ್ತೇನೆ. ಬ್ರಹ್ಮಣಶ್ಚತೆ ಪಾದಂ ಪ್ರವಾಣಿ, ಒಂದು ರೂಪ. ಆ ಒಂದೊಂದು ರೂಪಕ್ಕೂ ಮತ್ತೆ ಒಂದೊಂದು ರೂಪವು ನಾಲ್ಕನಾಲ್ಕು ವಿಧ ಅಂದ್ರೆ ಹದಿನಾರಾಯ್ತದೆ. ಹದಿನಾರನೇ ಒಂದು ಅಂದ್ರೆ ಕಲೆ, ಒಂದು ನಾಲ್ಕು ಪಾದಗಳು, ಒಂದೊಂದು ಪಾದಕ್ಕೆ ನಾಲ್ಕು ನಾಲ್ಕು ಕಲೆಗಳು. ಹೀಗೆ ಭಗವಂತನ ಷೋಡಶ ವಿಧ ಉಪಾಸನೆಯನ್ನ ನಾನು ಹೇಳುವುದರಲ್ಲಿ ಇದು ಮೊದಲು. ಭಗವಂತನ ಒಂದು ಪಾದದ ಒಂದು ರೂಪದ ನಾಲ್ಕು ಕಲೆಗಳನ್ನು, ನಾಲ್ಕು ಅಂಶಗಳು ಅಂದ್ರೆ ವಾಸುದೇವ, ವಾಸುದೇವನ ಉಪಾಸನೆ ಪುನಃ ನಾಲ್ಕು ವಿಧ. ವಾಸುದೇವ ವಾಸುದೇವ, ವಾಸುದೇವ ಸಂಕರ್ಷಣ, ವಾಸುದೇವ ಪ್ರದ್ಯುಮ್ನ, ವಾಸುದೇವ ಅನ್ನ. ಹೀಗೆ ಭಗವಂತನ ವಾಸುದೇವ ನಾಮಕವಾದ ನಾಲ್ಕು ಕಲೆಗಳು ಅಂದ್ರೆ ನಾಲ್ಕನೇ ಒಂದು, ನಾಲ್ಕನೇ ಒಂದರ ನಾಲ್ಕನೇ ಒಂದು, ಹದಿನಾರನೇ ಒಂದು, ಹದಿನಾರನೇ ಎರಡು, ಹದಿನಾರನೇ ಮೂರು, ಹದಿನಾರನೇ ನಾಲ್ಕು ಆಯ್ತು. ಅದನ್ನು ಹೇಳ್ತೇನೆ ಹುಡುಗ, ಖಂಡಿತವಾಗಿ ಪ್ರವೀತುಮೇ ಭಗವಾನ್, ತಾವು ದೊಡ್ಡವರು ಜ್ಞಾನಿಗಳು ಆತ್ಮರು, ಖಂಡಿತವಾಗಿ ಹೇಳುತ್ತೆ. ತಸ್ಮೈ ಹೋವಾಚ, ಅವನಿಗಾಗಿ ಹೇಳಿದ್ರು, ಅವನ ಹತ್ರ ಹೇಳಿದ್ರು ಅಲ್ಲ, ಇಲ್ಲಿ ಅವನು ತಮ್ಮ ಹೋವಾಚ ಅಂತ ಬರ್ತೀನಿ. ತಸ್ಮೈ ಹೋವಾಚ, ಅವನಿಗೋಸ್ಕರ, ಅವನ ಗುರು ಶುಶ್ರೂಷೆ, ಅವನ ಜ್ಞಾನದಾಹ, ಅದಕ್ಕೋಸ್ಕರ ಅವನಿಗೆ ಅಚಲವಾದ ನಿಷ್ಠೆಯನ್ನು ನೋಡಿ ಅವನ ಮೇಲೆ ಪ್ರಸನ್ನರಾಗಿ ವಾಯುದೇವರ ಮುಂದೆ ಉದ್ದೇಶ ಮಾಡಿದರು. ಏನು ಅವರು ಏನು ಉದ್ದೇಶ ಮಾಡಿದ್ರು? ಮೊದಲು ಪ್ರಾಚೀನ ಕಲಾ ಪ್ರತೀಜಿ ದಿಕ್ಕಲ ದಕ್ಷಿಣಾದಿಕ್ಕಲ ಉದೀಜಿ ದಿಕ್ಕಲ ಈಶವೈ ಸೌಮ್ಯ ಚತುಷ್ಕಲ ಪಾದೋ ಬ್ರಹ್ಮಣ ಪ್ರಕಾಶವಾನ್ ನಾಮ. ಭಗವಂತನನ್ನ ವಾಸುದೇವ ರೂಪವನ್ನ ಇಡೀ ಅಂತರಿಕ್ಷದಲ್ಲಿ ಆಕಾಶದಲ್ಲಿ ಸ್ಪೇಸ್ ನಲ್ಲಿ ತುಂಬಿದ್ದಾನೆ ವಾಸುದೇವ ಅಂತ ಉಪಾಸನೆ ಮಾಡುವ. ಬೆಳಕಿನಲ್ಲಿ ಬೆಳಕು ಹಬ್ಬುವುದೇ ಆಕಾಶ, ನಾಲ್ಕು ದಿಕ್ಕುಗಳಿಗೆ ನಾವು ಒಂದು ದೀಪ ಹಚ್ಚಿದ್ರೆ ಅದು ಒಂದೇ ದಿಕ್ಕಿಗೆ ಹಬ್ಬುವುದಲ್ಲ, ನಾಲ್ಕು ದಿಕ್ಕುಗಳಿಗೆ ಹಬ್ಬುತ್ತದೆ. ಶಬ್ದ ಮತ್ತು ಬೆಳಕು ಎರಡು ಎಲ್ಲ ದಿಕ್ಕುಗಳಿರುತ್ತೆ. ಶಬ್ದ ಹಬ್ಬುವುದು ಸರ್ಕ್ಯುಲರ್, ಇದು ಹಾಗಲ್ಲ, ಒಂದಗೆ ನಾಲ್ಕು ದಿಕ್ಕುಗಳಿಗೆ ಹಬ್ಬುದು ಸರ್ಕ್ಯುಲರ್ ಆಗಿ ಚಕ್ರ ಪ್ರಮಾಣದ ಹಾಗ. ಶಬ್ದ ಅಂದ್ರೆ ತೆರೆಗಳಿಗೆ, ತೆರೆಗಳು ಹೇಗೆ ಸುತ್ತಾಗಿ ಮಧ್ಯೆಯಲ್ಲಿ ಕಲ್ಲು ಹಾಕಿದ್ರೆ ಸರ್ಕ್ಯುಲರ್ ಆಗ್ತಿರುತ್ತಾರೆ, ಹಾಗೆ ಶಬ್ದದ ತರಂಗಗಳು ಹೋದ್ರೆ ಇದು ಒಮ್ಮೆಗೆ ಶಬ್ದ ಅಂತ ಎಲ್ಲ ಕಡೆ ತುಂಬಿ ಬಿಡುತ್ತೆ. ಅದರಿಂದ ಬೆಳಕು ತುಂಬುವಂತಹ ಸ್ಪೇಸ್ ಏನಿದೆ ಆ ಬೆಳಕಿನಲ್ಲಿ ಭಗವಂತ ಆಕಾಶ, ಆಕಾಶ ಅಂದ್ರೆ ಪ್ರಕಾಶ, ಆಕಾಶದಲ್ಲಿ ಭಗವಂತ ಇದ್ದಾನೆ. ವಾಸುದೇವ ನಾಮಕನಾದ ಭಗವಂತ ದಿಕ್ಕು ದಿಕ್ಕುಗಳಲ್ಲಿ ತುಂಬಿದ್ದಾನೆ ಅಂತ ಉಪಾಸನೆ. ಇದು ಒಂದನೇ ಉಪಾಸನೆ. ಅದು ವಾಸುದೇವ ಅನ್ನೋ ಶಬ್ದ ಬರುವುದಿಲ್ಲ. ಅದು ಉಪನಿಷತ್ತಲ್ಲಿ ಯಾವಾಗಲೂ ಉಪನಿಷತ್ತಿನ ಉಪದೇಶಗಳು ರಹಸ್ಯವಾಗಿರ್ತವೆ. ಪೂರ್ತಿ ತೆರೆದುಕೊಳ್ಳುವುದಿಲ್ಲ, ಸ್ವಲ್ಪ ಮಟ್ಟಿಗೆ ಮುಚ್ಚಿಕೊಂಡಿರ್ತದೆ. ಹಾಗಾಗಿ ಅವರು ಹೇಳ್ತಾರೆ ಭಗವಂತನ ಒಂದು ಆಸ್ಪೆಕ್ಟ್ ಯಾವುದಂದ್ರೆ ಇದು ವಾಸುದೇವ. ಮುಂದೆ ಇನ್ನೊಂದು ರೂಪ, ಮತ್ತೆ ನಾಲ್ಕು ರೂಪಗಳು ಬರುವಾಗ ಚತುರ್ಮೂರ್ತಿಗಳ ಉಪಾಸನೆ. ವಾಸುದೇವ ರೂಪ ಬೆಳಕಿನಲ್ಲಿ ತುಂಬಿದೆ, ಎಲ್ಲ ಕಡೆ ಆಕರ್ಷಣೆ. ಆ ವಾಸುದೇವನಿಗೆ ಮತ್ತೆ ನಾಲ್ಕು ಮುಖಗಳು, ಪ್ರಾಚಿ ದಿಕ್ಕದ, ಪ್ರತೀಚಿ ದಿಕ್ಕದ, ದಕ್ಷಿಣಾದಿಕ್ಕದ, ಉದೀಚಿ ದಿಕ್ಕದ. ಪೂರ್ವದಲ್ಲಿ ಇರುವಂತಹ ವಾಸುದೇವ, ಪಶ್ಚಿಮದಲ್ಲಿ ಇರುವಂತಹ ವಾಸುದೇವ, ದಕ್ಷಿಣದಲ್ಲಿ ಇರುವಂತಹ ವಾಸುದೇವ, ಉತ್ತರದಲ್ಲಿ ಇರುವಂತಹ ವಾಸುದೇವ. ಪ್ರಾಚಿ ದಿಕ್ ಕಲಾ, ಕಲಾ ಅಂದ್ರೆ ಅದರ ಒಂದು ನಾಲ್ಕನೇ ಒಂದು ಲಕ್ಷ, ನಾಲ್ಕನೇ ಒಂದರ ನಾಲ್ಕನೇ ಒಂದು ಲಕ್ಷ. ಪೂರ್ವದಲ್ಲಿ ಇರತಕ್ಕಂತಹ ಭಗವಂತ ಪ್ರಾಚಿ ದಿಕ್ ಒಂದು ಕಲೆ. ಅವನ ಹೆಸರು ಅವನ ಪ್ರಾಚೀ ದಿಕ್ಕಂತಲೇ ಉಪಾಸನೆ ಮಾಡ, ಯಾಕೆಂದ್ರೆ ಪ್ರಾಚೀ ದಿಕ್ ಅಂದ್ರೆ ಏನು ಅಂತ ನಾವು ಅರ್ಥ ಯೋಚನೆ ಮಾಡಿದ್ರೆ ಮುಂದೆ ಅದ್ರ ವಿಷಯ ಗೊತ್ತಾಗುತ್ತೆ. ಪ್ರಾಚೀ ದಿಕ್ ಪೂರ್ವ ದಿಕ್ಕಿನಲ್ಲಿರುವ ಭಗವಂತ, ಅದು ಭಗವಂತನ ಹೆಸರು. ಅದು ಪೂರ್ವ ದಿಕ್ಕಿನಲ್ಲಿರುವ ಭಗವಂತ ಪೂರ್ವ ದಿಕ್ಕು ಅಂತ ಹೆಸರು ಪ್ರಾಚೀ ದಿಕ್. ಪಶ್ಚಿಮದಲ್ಲಿರುವ ಭಗವಂತ ಪ್ರತೀಚಿ ದಿಕ್. ಪಶ್ಚಿಮ ಅವರ ಹೆಸರು ಪ್ರತೀಚಿ ಅಂದ್ರೆ ಪಶ್ಚಿಮ, ಪ್ರತೀಚಿ ದಿಕ್ ಅಂದ್ರೆ ಪಶ್ಚಿಮ ದಿಕ್ಕು. ಅಲ್ಲಿರ್ತಕ್ಕ ಭಗವಂತನ ರೂಪಕ್ಕೂ ಅದೇ ಹೆಸರು. ದಕ್ಷಿಣಾದಿ, ದಕ್ಷಿಣದಲ್ಲಿರುವ ಭಗವಂತ ದಕ್ಷಿಣಾದಿಕ್ಕು ಅಂತ ಅದಕ್ಕೆ ಹೆಸರು, ಭಗವಂತನ ಹೆಸರು. ಉತ್ತರ ಅಂದ್ರೆ ಉದೀಚಿ ದಿಕ್, ಉದೀಚಿ ಅಂದ್ರೆ ಉತ್ತರ, ಉತ್ತರ ದಿಕ್ಕಿನಲ್ಲಿರುವ ಭಗವಂತನಿಗೆ ಉತ್ತರ ದಿಕ್ಕು ಅಂತ ಹೆಸರು ಉದೀಚಿ ದಿಕ್. ಇದು ವಾಸುದೇವನ ಪೂರ್ವ ಪ್ರಾಚೀ ದಿಕ್ ಅಂದ್ರೆ ವಾಸುದೇವ ವಾಸುದೇವ, ಪ್ರತೀಚಿ ದಿಕ್ ಅಂದ್ರೆ ವಾಸುದೇವ ಸಂಕರ್ಷಣ, ದಕ್ಷಿಣಾದಿಕ್ ಅಂದ್ರೆ ವಾಸುದೇವ ಪ್ರತಿಮಾ, ಉದೀಚಿ ದಿಕ್ ಅಂದ್ರೆ ವಾಸುದೇವ ಅನಿರುದ್ಧ. ಹೀಗೆ ಭಗವಂತನ ಈ ನಾಲ್ಕು ರೂಪಗಳನ್ನ ಉಪಾಸನೆ ಮಾಡಬೇಕು. ಏನು ಈ ಶಬ್ದಗಳು ಪ್ರಾಚೀ ದಿಕ್ಕು, ಪ್ರತೀಚಿ ದಿಕ್, ಉದೀಚಿ ದಿಕ್, ದಕ್ಷಿಣಾ ದಿಕ್, ಈ ಶಬ್ದಗಳ ಅರ್ಥ ಏನು? ಸುಮ್ಮನೆ ಈಗ ನಮಗೆ ಹೆಸರಿದೆ ಅದಕ್ಕೇನು ಅರ್ಥ ಇಲ್ಲ, ಸುಮ್ಮನೆ ಕರೀಲಿಕ್ಕೆ ಒಂದು ಹೆಸರು. ಭಗವಂತನಿಗೆ ಹೆಸರು ಯಾಕೆ? ಪ್ರಾಚೀ ದಿಕ್ ಅಂದ್ರೆ ಏನು ಅದನ್ನು ಯೋಚನೆ ಮಾಡಿದರೆ ಆ ಶಬ್ದದ ಅರ್ಥ ನೋಡ್ಬೋದು. ಎಲ್ಲ ಕಡೆಯೂ ದಿಕ್ ಅಂತಿದೆ. ದಿಕ್ ಅಂದ್ರೆ ಏನು? ದಿಶ ದೀತಿ ದಿಕ್, ನಮಗೆ ಅರಿವನ್ನು ಕೊಡತಕ್ಕಂಥದ್ದು ಅಂತ ಶಬ್ದದ ಅರ್ಥ. ಉಪದೇಶ ನೀಡಿ ಅರಿವನ್ನು ಕೊಡುವಂಥದ್ದು ಅಂತ ದಿಕ್ ಶಬ್ದದ ಅರ್ಥ. ದಿಕ್ ಅಂದ್ರೆ ದಿಶಾ, ದೇಶಿಕ, ಪಾಠ ಹೇಳುವುದನ್ನು ಉಪಾಧ್ಯಾಯ ದೇಶಿಕ ಅಂತ ಹೇಳ್ತಾರೆ. ದೇಶ ದಿಕ್ ಅಂದ್ರೆ ನಮಗೆ ದಿಶದಿ ಅರಿವಿನ ಪಾಠವನ್ನು ಹೇಳಿ ನಮಗೆ ಅರಿವನ್ನು ಕೊಡುವಂಥದ್ದು. ಅದರಿಂದ ಪೂರ್ವದಲ್ಲಿ ಇರತಕ್ಕ ಅರಿವನ್ನು ಕೊಡುವ ಭಗವಂತ, ಪಶ್ಚಿಮದಲ್ಲಿರುವ ಅರಿವನ್ನು ಕೊಡುವ ಭಗವಂತ, ದಕ್ಷಿಣದಲ್ಲಿರುವ ದಿಕ್ ಅಂದ್ರೆ ಅರಿವನ್ನು ಕೊಡುವ ಭಗವಂತ, ಉತ್ತರದಲ್ಲಿರುವ ನಮಗೆ ಅರಿವನ್ನು ಕೊಡುವ ಭಗವಂತ. ಎಲ್ಲ ದಿಕ್ಕುಗಳಿಂದ ಅರಿವಿನ ಪ್ರವಾಹ ನಮ್ಮ ಕಿವಿಗೆ ಬಂದು ಬಿಡಬೇಕು. ಯಾಕೆಂದ್ರೆ ಜ್ಞಾನ ಬರುವುದು ಅರಿವು ಉಪದೇಶದಿಂದ, ಉಪದೇಶ ಎಲ್ಲಿಂದ ಬರುವುದು? ಸರ್ವತಃ ಎಲ್ಲ ದಿಕ್ಕುಗಳಿಂದಲೂ ನಾದ. ಆಕಾಶದಲ್ಲಿ ನಿತ್ಯವಾಗಿರ್ತಕ್ಕಂತಹ ವೇದವಾಣಿ ತುಂಬಿದೆ. ಆ ನಿತ್ಯವಾಗಿರ್ತಕ್ಕಂತಹ ವೇದವಾಣಿ ಆಕಾಶದಲ್ಲಿ ಇರುವಂತದ್ದು, ಅದು ನನ್ನ ಕಿವಿಗೆ ಬಂದು ಸೇರ್ಬೇಕು. ಎಲ್ಲ ದಿಕ್ಕುಗಳು ನಾಲ್ಕು ದಿಕ್ಕುಗಳಿಂದ ನಾಲ್ಕು ವೇದ ನನ್ನ ಕಿವಿಗೆ ಬಂದು ಸೇರ್ಬೇಕು. ಅದನ್ನು ಭಗವಂತ ನಾದವನ್ನು ನಾನು ಕೇಳಿಸ್ಬೇಕು. ಅದಕ್ಕೆ ದಿಕ್ ದೇವತೆಗಳೇ ಸ್ವತ್ರಾಭಿಮಾನಿಗಳು. ಅದರಿಂದ ದಿಕ್ಕಿನಲ್ಲಿರುವ ಭಗವಂತ ನನ್ನ ಕಿವಿಗೆ ಜ್ಞಾನದ ಉಪದೇಶವನ್ನು ನೀಡಬೇಕು ಅನ್ನುವಂತಹ ಅನುಸಂಧಾನಕ್ಕೋಸ್ಕರ ದಿಕ್ಕಿನಲ್ಲಿರುವ ಭಗವಂತನನ್ನು ದಿಕ್ಕು ಅಂತಕ್ಕಂಥ ದಿಕ್ಕಂದ್ರೆ ಉಪದೇಶ ಮಾಡುವವನು, ಜ್ಞಾನದ ದಾನ ಮಾಡುವ ಅರಿವನ್ನು ಕೊಡುವವನು. ಅದನ್ನು ಮತ್ತೆ ಪ್ರಾಚಿ ಅಂತ ಒಂದೊಂದು ಹೆಸರು ಇದೆ. ಪ್ರಾಚಿ ಅಂದ್ರೆ ಏನು? ಪ್ರಾಚಿ ಅಂದ್ರೆ ಅಂಚು ಅಂತ ಧಾತು. ಅದರಿಂದ ಆದಂತಹ ರೂಪತ್ರ ಒಂದು ಉಪಸರ್ಗ. ಆಮೇಲೆ ಇಲ್ಲಿ ಉತ್ ಅನ್ನೋದು ಉಪಸರ್ಗ, ಪ್ರಾಚಿ ಪ್ರತೀಚಿ ಪ್ರತಿ ಅನ್ನೋದು ಉಪಸರ್ಗ. ಇವು ಬಿಟ್ರೆ ಅಂಚು ಅನ್ನುವ ಧಾತುವಿನಿಂದ ಪ್ರಾಚಿ ಅನ್ನುವ ಶಬ್ದ ಆಗಿದೆ. ಅಂಚು ಧಾತುವಿಗೆ ಅರ್ಥ ಪೂಜೆ ಅಂತ. ಅಂಚತಿ ಅಂದ್ರೆ ಪೂಜೆ ಮಾಡ್ತಾನೆ ಅಂತ ಅರ್ಥ. ಅಥವಾ ಅಂಚತಿ ಅಂದ್ರೆ ಚಲಿಸುತ್ತಾನೆ ಅಂತ. ಅಂಚು ಗತಿ ಪೂಜನೆ ಅನ್ನುವಂಥ ಧಾತು ಸಂಸ್ಕೃತ. ಅದರಿಂದ ಪ್ರಾಚಿ ಅಂದ್ರೆ ಪ್ರಾ ಅಂದ್ರೆ ಪ್ರಕೃಷ್ಟ, ಎಲ್ಲಕ್ಕಿಂತ ದೊಡ್ಡವನಾಗಿ ಪ್ರಥಮತಃ ಮೊದಲಿನಿಗನಾಗಿ. ಪ್ರಾ ಅಂದ್ರೆ ಪ್ರಥಮತಃ, ಪ್ರಾ ಅಂದ್ರೆ ಪ್ರಕೃಷ್ಟರ. ಅಂಚ್ಯತೆ ಪೂಜೆಗೊಳ್ಳುವವನು ಅಂತ. ಬೆಳಗಾತ ಎದ್ದು ನಾವು ಪೂಜೆ ಮಾಡುವುದು ಪೂರ್ವದಲ್ಲಿರತಕ್ಕಂತಹ ಗಾಯತ್ರಿ ಪ್ರತಿಪಾದ್ಯದ ಸೂರ್ಯ, ಸೂರ್ಯಾಂತರ್ಗತನಾದ ನಾರಾಯಣ. ಹಾಗಾಗಿ ಪ್ರಥಮತಃ ಎಲ್ಲಕ್ಕಿಂತ ಮೊದಲು ಗಾಯತ್ರಿಯಿಂದ ಭಗವಂತ ಪೂರ್ವದಲ್ಲಿ ಯಾವುದಾದರೂ ಪೂರ್ವಕ್ಕೆ, ಆಮೇಲೆ ದಕ್ಷಿಣ ಪಶ್ಚಿಮ ಎಲ್ಲ. ಹಾಗಾಗಿ ಎಲ್ಲಕ್ಕಿಂತ ಮೊದಲು, ಎಲ್ಲಕ್ಕಿಂತ ದೊಡ್ಡ ವಸ್ತು ಅಂತ ಭಾವಿಸಿ ಪೂಜಿಸಲ್ಪಡುವವನು ತರ್ಥ ಪ್ರಾಚಿ. ಅದು ದಕ್ಷಿಣದಲ್ಲಿರತಕ್ಕಂಥ ಭಗವಂತ, ಯಾಕೆಂದ್ರೆ ನಮ್ಮ ಪೂರ್ವ ದಿಕ್ಕಿನಲ್ಲಿ ಉದಿಸುವ ಸೂರ್ಯನಲ್ಲಿ ಭಗವಂತನ ಉಪಾಸನೆ. ಹಾಗಾಗಿ ಸೂರ್ಯಮಂಡಲದಲ್ಲಿ ಇದ್ದು ಪೂರ್ವ ದಿಕ್ಕನ್ನು ಬೆರಗಿಸುವ, ಅದರ ಮೂಲಕ ನಿನಗೆ ಜ್ಞಾನದ, ಯಾಕೆಂದ್ರೆ ಅದರಿಂದ ಪ್ರತಿಪಾದ್ಯನಾದ ಗಾಯತ್ರಿ ಜ್ಞಾನದ ಮೂಲ ವೇದ ಮಾತ, ಅದರ ಮೂಲಕ ನಿನಗೆ ಜ್ಞಾನದ ಪ್ರವಾಹವನ್ನು ಹರಿಸುವ. ಹಾಗಾಗಿ ಪೂರ್ವ ದಿಕ್ಕಿನಲ್ಲಿ ಇದ್ದವರು ಮೊದಲು ಪೂಜೆ ಕೊಳ್ಳುವರು, ನಮಗೆ ಜ್ಞಾನವನ್ನು ಕೊಡುವವರು. ಅವರು ಪ್ರಾಚೀನ ದಿಕ್ಕಿನಲ್ಲಿ ವಾಸುದೇವ ವಾಸುದೇವ ಇದ್ದಾರೆ. ಅದು ಒಂದು ಕಡೆ, 16 ಕಡೆ ಪ್ರಾಚೀನ ದಿಕ್ಕನ. ಎರಡನೇ ಕಲೆ ಪ್ರತೀಚೀ ಕಲ, ಮತ್ತೊಂದು ಪಶ್ಚಿಮದಲ್ಲಿ ಇರತಕ್ಕಂತಹ ಪೂರ್ವದಲ್ಲಿರುವ ಭಗವಂತ, ಪಶ್ಚಿಮದಲ್ಲಿರುವ ಭಗವಂತ, ಪಶ್ಚಿಮದಲ್ಲಿರುವ ಭಗವಂತ ಅವನು ಪ್ರತೀಚಿ ದಿಕ್ ದಿಕ್ ಅನ್ನೋದಕ್ಕೆ ಅರ್ಥ ಗೊತ್ತಾ ಇದ್ದಾರೆ. ಪೂರ್ವದಿಂದ ಅರಿವನ್ನು ಕೊಡುವ, ಪಶ್ಚಿಮದಿಂದ ಎಲ್ಲ ಕಡೆಯಿಂದಲೂ ಆರೋ ಭದ್ರಾ ಕೃತವೋ ಎಂದು ಸರ್ವತಃ, ಎಲ್ಲ ದಿಕ್ಕಿನಿಂದಲೂ ನಮಗೆ ಅರಿವು ಬರಲಿ, ಎಲ್ಲ ದಿಕ್ಕಿನಿಂದಲೂ ಒಳ್ಳೆಯ ಅರಿವು ಹರಿದು ಬರಲಿ ಅಂತ ಹೇಳುವಂತಹ ಉಪಾಸನೆ. ವಾಯುದೇವರಂತರ ಉಪಾಸನೆ ಅಂದ್ರೆ ಅರಿವಿನ ಉಪಾಸನೆ, ಜ್ಞಾನವನ್ನು ಕೊಡುವುದಷ್ಟೇ. ಪ್ರತೀಚಿ ದಿಕ್ ಅಂದ್ರೆ ಪೂರ್ವಕ್ಕೆ ಪ್ರತಿಮುಖವಾಗಿರತಕ್ಕಂತಹ ಪೂಜಿಸಲ್ಪಡುವ ವಸ್ತು ಅಷ್ಟೇ. ಅದಕ್ಕೆ ಪೂರ್ವ ಪ್ರತಿಮುಖವಾಗಿದ್ದ ಪಶ್ಚಿಮ, ಪೂರ್ವ ಪಶ್ಚಿಮ ಪ್ರತಿ ಅಂದ್ರೆ ಅದಕ್ಕೆ ಪ್ರತಿಮುಖವಾಗಿ ಅದರ ಎದುರಿನಲ್ಲಿ. ಪ್ರಾಚಿ ಪೂರ್ವ ರೂಪದಲ್ಲಿರತಕ್ಕಂತಹ ವಾಸುದೇವ ವಾಸುದೇವರಿಗೆ ಎದುರಾಗಿ ಇರತಕ್ಕಂತಹ ಪೂಜ್ಯವಾದ ರೂಪ, ಜ್ಞಾನದ ರೂಪ, ಅದರಿಂದ ಅವರನ್ನು ಪ್ರತೀತಿ ಎದುರು ಬದಲಾಗಿದೆ. ಎರಡು ರೂಪಗಳು, ವಾಸುದೇವ ವಾಸುದೇವ, ವಾಸುದೇವ ಸಂಕರ್ಷ. ಅದು ಪ್ರತಿ ಅಂದ್ರೆ ಅದಕ್ಕೆ ಪ್ರತಿಮುಖ, ಅದಕ್ಕೆ ಎದುರಾಗಿ ಇರತಕ್ಕಂತಹ ಈ ಅಚಿ ಎನ್ನುವುದು ಪ್ರತಿ ಇಕಾರದ ಒಟ್ಟಿಗೆ ಇಚಿ ಆಯಿತು, ಅದು ಆ ಕುದಿ ಆಯಿತು. ಮೂರನೇ ಅಕ್ಷರ ಆ ಈ ಪ್ರತಿಯೋ ಅತಿಶಯ, ಅದು ಪಶ್ಚಿಮದಲ್ಲಿ ಇದ್ದು ವಿಶೇಷ ಪೂಜಾರ್ಹವಾದ ರೂಪವೇ ಅದು. ಯಾಕೆಂದ್ರೆ ಸಾಯಂ ಸಂಧ್ಯೆಯಲ್ಲಿ ಮತ್ತೆ ಅದನ್ನು ವಿಶೇಷವಾಗಿ ಆರಾಧನೆ ಮಾಡ್ತಾರೆ. ಪ್ರಾತಸಂಧಿಗೆ ಇಮಮ್ಮೇ ವರುಣ ಶ್ರುತಿ ಇರುವಂ ಮಧ್ಯಾಧಿಪುರ ಯತ್ವಾಮವಸ್ಸು ರಾಜಕೀಯ ಕೃತ್ವಾಯ ವಿಬ್ರಹ್ಮಣ ವಂದಮಾನ ಸದಾ ಶಾಂತೆ ಹೇಳಮಾನೋ ವರ್ಣೇ ಮುಂಚಿ ಊಷಗುಂ ಸಮಾನ ಆಯು ಪ್ರಮೋಷೀ ಅಂತ ಆ ವರ್ಣದಲ್ಲಿ ಸನ್ನಿಹಿತನಾಗಿರ್ತಕ್ಕಂಥ ಭಗವಂತನ ವಿಶೇಷ ಆರಾಧನೆ ಮಾಡತಕ್ಕಂಥ. ಹಾಗಾಗಿ ಪ್ರಾಚಿಗೆ ಪ್ರತಿಮುಖನಾಗಿ ಪೂಜೆಗೊಳ್ಳುವ ಜ್ಞಾನದಾತನಾದಂತಹ ಭಗವಂತ ಅದು ಸಂಕರ್ಷ ರೂಪ. ಅದು ಪ್ರತೀಚಿ ದಿಕ್. ಅದರೆ ದಕ್ಷಿಣಾದಿಕ್, ದಕ್ಷಿಣಾದಿಕ್ ಅಂದ್ರೆ ನಮ್ಮನ್ನು ದಕ್ಷರನ್ನಾಗಿ ಮಾಡುವ ದಿಕ್ಕು. ಯಾವುದರಲ್ಲಿ ದಕ್ಷರು ಅಂದ್ರೆ ದಕ್ಷ, ದಕ್ಷ ಅಂದ್ರೆ ದಕ್ಷ ಪ್ರಜಾಪತಿ ಅಂತ ದೇವತೆಗಳಲ್ಲಿ ಒಬ್ಬ ಇದ್ದಾರೆ. ದಕ್ಷ ಪ್ರಜಾಪತಿ ಯಾವುದರ ದೇವತೆ ಅಂದ್ರೆ ಸಂತಾನದ ದೇವತೆ. ದಕ್ಷಿಣ ದಿಕ್ಕು ಅನ್ನೋದು ಪಿತೃಗಳಿಗೆ ಸಂತಾನಕ್ಕೆ ಪ್ರವೃತ್ತಿ ಮಾರ್ಗಕ್ಕೆ ಹೇಳಿದ್ದು, ಉತ್ತರ ದಿಕ್ಕು ಅನ್ನೋದು ದೇವತೆಗಳಿಗೆ ನಿವೃತ್ತಿ ಮಾರ್ಗಕ್ಕೆ ಬ್ರಹ್ಮಚರ್ಯಕ್ಕೆ ಹೇಳಿದ ದಿಕ್ಕು. ಆದ್ರಿಂದ ದಕ್ಷಿಣಾಯನ ಅನ್ನೋದು ದಕ್ಷಿಣಾಯನ ಹಾಗಾಗಿ ದಕ್ಷಿಣಾಯನ, ದಕ್ಷಿಣ ದಿಕ್ಕು, ದಕ್ಷ ಪ್ರಜಾಪತಿ ಇವರೆಲ್ಲರೂ ಕೂಡ ಪ್ರವೃತ್ತಿ ಮಾರ್ಗಕ್ಕೆ ಸಂತಾನಕ್ಕೆ ಕಾರಣರಾಗಿರತಕ್ಕಂಥ. ದಕ್ಷಿಣಾಯನ ಕೃಷ್ಣ ಪಕ್ಷ ಮತ್ತು ರಾತ್ರಿ ಸಂಬಂಧಪಟ್ಟಂತೆ ಸಂತತಿಯನ್ನು ಕೊಡ್ತಕ್ಕಂಥ ಸ್ತ್ರೀ ಶಕ್ತಿಗೆ ಸಂಬಂಧಪಟ್ಟಂತೆ, ಉತ್ತರಾಯಣ ಶುಕ್ಲ ಪಕ್ಷ ಹಗಲು ಪ್ರಾಣದೇವರಿಗೆ ಪುರುಷ ಶಕ್ತಿಗೆ ಸಂಬಂಧಪಟ್ಟಂತೆ. ಹಾಗಾಗಿ ಅದು ದಕ್ಷಿಣಾದಿಕ್ಕಂದ್ರೆ ನಮ್ಮನ್ನ ಸಂತಾನ ದಕ್ಷರನ್ನಾಗಿ ಮಾಡುವುದಕ್ಕೆ ಅದರಲ್ಲಿರತಕ್ಕಂತಹ ಭಗವಂತನು ದಕ್ಷಿಣ ದಕ್ಷ ಪ್ರಜಾಪತಿಯನ್ನು ನೇಮಿಸುವವ, ಮನುಷ್ಯನ ಪ್ರವೃತ್ತಿ ಮಾರ್ಗದಲ್ಲಿ ಸಂತಾನದ ಮಾರ್ಗದಲ್ಲಿ ಪಿತೃಯಾಣದಲ್ಲಿ ಮನುಷ್ಯನನ್ನು ತೊಡಗಿಸುವ ಒಂದು ಶಕ್ತಿ ಅಂತ, ಮತ್ತು ಅದರ ಜೊತೆಗೆ ದಿಕ್ ಜ್ಞಾನವನ್ನು ಕೊಡತಕ್ಕಂಥ ಜ್ಞಾನವನ್ನು ಕೊಟ್ಟು ನಮ್ಮನ್ನ ದಕ್ಷತೆ ದಕ್ಷಯತೀತಿ ದಕ್ಷಿಣ ಅಂತ ನಮ್ಮನ್ನ ಎತ್ತರಕ್ಕೆ ಏರಿಸುವುದು ಅಂತ ಇನ್ನೊಂದು ಅರ್ಥ. ಬರೇ ಸಂತಾನ ಕೊಡುವುದಷ್ಟೇ ಅಲ್ಲ, ಸಹಜವಾಗಿ ಸಂತಾನವನ್ನು ಕೊಡತಕ್ಕಂಥವು ಸಂತಾನದ ಮೂಲಕ ಆ ಸಂತಾನವು ಜ್ಞಾನ ಮಾರ್ಗದ ನಿಯಂತ್ರಕ್ಕೆ ಇರುತ್ತೆ. ದಾಂಪತ್ಯ ಜೀವನ ಸಂತಾನವೇ ಅಧ್ಯಾತ್ಮಕ್ಕೆ ವಿರೋಧಿ ಅಲ್ಲ. ಅದರಿಂದ ಅಧ್ಯಾತ್ಮಕ್ಕೆ ಪೂರಕವಾಗಿ ಆ ಸಂತಾನವನ್ನು ದಕ್ಷವಾಗಿ ಮಾಡಿ ಜ್ಞಾನದಕ್ಷವನ್ನಾಗಿ ಮಾಡಿ ಇಡೀ ಸಂತತಿಯನ್ನೇ